ಜ್ಞಾನವು ಮುಖ್ಯವಾಗಿದೆ. ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ. ಸದಾ ಜಾಗರೂಕರಾಗಿರಿ. SBI ನೊಂದಿಗೆ ಸುರಕ್ಷಿತವಾಗಿರಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಸ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ಸ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ. ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ದೇಶಕ್ಕೆ ರಕ್ಷಣೆ ಸೇನೆ, ಕೃಷಿ ಭೂಮಿಗೆ ರಕ್ಷಣೆ ಮೈಕಾಂತಂತಿಗಳು, ರೈತನ ಕಾವಲುಗಾರ ಮೈಕಾಂತಂತಿಗಳು, ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭ ಕೋರುವವರು ಮೈಕಾಂತಂತಿಗಳು. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ, ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳಾಗಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನಾಗಲಿ ಹಾಕಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ರೈತ ಬಾಂಧವರೇ, ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ 2025 ಹಂಗಾಮಿನ ಮೊದಲ ಸಂಚಿಕೆ 704 ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ವಿಶೇಷ ಯುಗಾದಿ ಮೇಘ ಸಂದೇಶ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಯುಗಾದಿಯಿಂದ ನಮ್ಮ ಹೊಸ ವರ್ಷ ಶುರು ಆಗ್ತಾ ಇದೆ. ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ, ರೈತ ಮಿತ್ರರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತ ಬಳಗದವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ವವಸು ಸಂವತ್ಸರ ಇವತ್ತಿನಿಂದ ಶುರು ಆಗ್ತಾ ಇದೆ. ಹೊಸ ಸಂವತ್ಸರ ನಮ್ಮ ನಿಮ್ಮೆಲ್ಲರ ಬಾಳಿನೊಳಗ ಸುಖ ಸಮೃದ್ಧಿಯನ್ನ ತರಲಿ ಅಂತೇಳಿ ಆಶಾ ಮಾಡೋಣ. ಈ ಸಲ ಹಂಗಾಮಿನೊಳಗ ಒಳ್ಳೆ ಮಳೆಯಾಗಿ, ಒಳ್ಳೆ ಬೆಳೆಯಾಗಲಿ, ಸಮೃದ್ಧಿ ನೆಲೆಸಲಿ ಅಂತೇಳಿ ಹಾರೈಸ್ತಾ ಈ ವರ್ಷದ ಮೇಘ ಸಂದೇಶದ ಮೊದಲ ಸಂಚಿಕೆ ವಿಶೇಷವಾದಂತಹ ಒಂದು ಸಂಚಿಕೆ ಅಂತ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಸಂಚಿಕೆ ಒಳಗ ನಾವು ನಮ್ಮ 15 ಮಳೆ ನಕ್ಷತ್ರಗಳು ಯಾವ ರೀತಿ ಈ ವರ್ಷ ಇರಬಹುದಾಗ್ಯದ, ಏನು ಅವು ನಮ್ಮ ಸಲುವಾಗಿ ತರ್ತಾ ಇದ್ದಾವೆ, ಎಷ್ಟು ಮಳೆಯನ್ನ ಕೊಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗ ಘೋಷಣೆ ಮಾಡ್ತಾ ಇದ್ದೀವಿ. ಈ 15 ನಕ್ಷತ್ರಗಳು ನಮ್ಮ ಸಲುವಾಗಿ ಏನು ತರ್ತಾ ಇದ್ದಾವೆ ಅನ್ನೋದನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗ ವಿಶೇಷವಾಗಿ ನೋಡೋಣ. ಸಾಮಾನ್ಯವಾಗಿ ಈ ಒಂದು ಕಾರ್ಯ ಯುಗಾದಿಯಿಂದ ಶುರುವಾಗುವುದರಿಂದ ಮತ್ತು ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಮತ್ತು ನಮ್ಮ ಜೀವನ ಪದ್ಧತಿ ಆದಿಯಿಂದ ಶುರುವಾಗುವಂಥದ್ದು. ಅದು ವರ್ಷದ ಮೊದಲನೇ ದಿವಸ, ಚೈತ್ರ ಮಾಸದ ಮೊದಲನೇ ದಿವಸ ಯುಗಾದಿಯಿಂದ ಶುರುವಾಗುವಂತಹ ಒಂದು ನಮ್ಮ ಜೀವನದ ಹೊಸ ವರ್ಷ, ಹೊಸ ಸಂವತ್ಸರ. ಅದಕ್ಕೆ ಇವತ್ತಿನ ದಿವಸ ಈ ಸಂಚಿಕೆಯನ್ನು ವಿಶೇಷಗೊಳಿಸಿ ಪ್ರತಿ ವರ್ಷ ತಮಗೆ ಗೊತ್ತಿರುವ ಹಂಗೆ ನಾವು ಯುಗಾದಿಯಿಂದ ನಮ್ಮ ಮೇಘ ಸಂದೇಶವನ್ನು ಶುರು ಮಾಡ್ತಾ ಇದ್ದೀವಿ. 2009 ನಾವು ಯುಗಾದಿಯಿಂದನೇ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಮತ್ತು ನಮ್ಮ ಬದುಕೇನದ ಅದು ಭಾರತೀಯ ಜೀವನ ಪದ್ಧತಿ ಸಹಿತ ಯುಗಾದಿಯಿಂದ ಶುರುವಾಗುವಂಥದ್ದು. ಯುಗಾದಿಯಿಂದನೇ ಹೊಸ ವರ್ಷ ನಮಗೆ ಶುರುವಾಗುವಂಥದ್ದು. ನಾವು ನಮ್ಮ ನಿಸರ್ಗದ ಜೊತೆಗೆ ಬದುಕುವಂತಹ ಒಂದು ಕೃಷಿ ಸಂಸ್ಕೃತಿಯ ಜನ ನಾವೆಲ್ಲರೂ. ನಮ್ಮಲ್ಲಿ ಕೃಷಿ ಸಂಸ್ಕೃತಿ ಇರುವುದರಿಂದ, ನಿಸರ್ಗ ಸಹಜವಾದಂತಹ ಬದುಕು ನಮ್ಮ ಜೊತೆಗೆ ಇರುವುದರಿಂದ ನಾವು ಈ ಪೃಥ್ವಿ ಯಾವ ರೀತಿ ಸೂರ್ಯನ ಸುತ್ತ ತಿರುಗುತ್ತದ, ಅದರ ಜೊತೆಗೆ ಯಾವ ರೀತಿ ಹಂಗಾಮಗಳು ಬದಲಾವಣೆ ಆಗುತ್ತವ, ಅದೇ ರೀತಿಯಾಗಿ ನಮ್ಮ ಜೀವನ ಕ್ರಮ ಕೂಡ ಇರುವುದರಿಂದ ಯುಗಾದಿಯಿಂದ ಹೊಸ ಜೀವನ ಶುರುವಾಗುವಂತಹದ್ದು. ಅದಕ್ಕಾಗಿ ನಮ್ಮ ಜೀವನ ಪದ್ಧತಿ ನಮ್ಮ ಹಿರಿಯರು ಮೊದಲಿನಿಂದರೂ ರೂಢಿಸಿಕೊಂಡು ಬಂದಂತಹದ್ದು. ಚೈತ್ರ ಮಾಸ ನಮ್ಮ ಮೊದಲೇ ಮಾಸ, ಇಲ್ಲಿಂದ ಜೀವನದ ಕ್ರಮಗಳು ಆರಂಭಗೊಂಡು ವರ್ಷ ಪೂರ್ತಿ ವೈವಿಧ್ಯಮಯವಾದಂತಹ ಹಂಗಾಮಗಳನ್ನು ಅನುಭವಿಸಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡುಕೊಂಡು ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ನಿಸರ್ಗ ಸಹಜವಾದಂತಹ ಬದುಕು, ನಿಸರ್ಗದ ಭಾಗವಾಗಿರುವಂತಹ ನಾವು ನಿಸರ್ಗ ಸಹಜವಾದಂತಹ ಜೀವನವನ್ನ ಮಾಡಬೇಕಾಗಿದೆ ಅನ್ನುವಂತಹ ಒಂದು ದೊಡ್ಡ ಪಾಠ ಇಲ್ಲದ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ನಮ್ಮ 15 ಮಳೆ ನಕ್ಷತ್ರಗಳು ಈ ಸಲ ನಮ್ಮ ರೈತರ ಸಲುವಾಗಿ ಏನು ತರ್ತಾ ಇದ್ದಾವೆ ಅನ್ನೋದನ್ನ ನೋಡೋಣ. ಮೊದಲೇ ಮಳೆ ನಕ್ಷತ್ರ ಅಶ್ವಿನಿ ನಕ್ಷತ್ರ ಏಪ್ರಿಲ್ 13 ಏಪ್ರಿಲ್ 27 ತನಕ ಅಶ್ವಿನಿ ನಕ್ಷತ್ರದ ಅವಧಿ ಇರುತ್ತದೆ. ಈ ಅವಧಿ ಒಳಗ ಅಶ್ವಿನಿ ನಕ್ಷತ್ರ ಅಲ್ಪವೃಷ್ಟಿಯನ್ನ ಸುರಿಸ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿ ಒಳಗ ಮುಂಗಾರು ದುರ್ಬಲವಾಗಿರುತ್ತದ, ಆದರೂ ಕೂಡ ದಕ್ಷಿಣ ಒಳನಾಡಿನ ಕೆಲವು ಕಡೆ ಅಲ್ಪ ಮಳೆ ನಿರೀಕ್ಷೆ ಮಾಡಬಹುದು. ಉತ್ತರ ಕರ್ನಾಟಕದೊಳಗ ಬಿಸಿಲಿನ ತಾಪ ಹೆಚ್ಚುತ್ತದ, ದಕ್ಷಿಣ ಕರ್ನಾಟಕದೊಳಗ ಅಲ್ಲಲ್ಲಿ ತುಂತುರು ಹನಿ ಸಂಭವ ಅದ. 3 ಮತ್ತು 4 ಚರಣಗಳಲ್ಲಿ ಹಲವು ಕಡೆ ಜೋರು ಮಳೆ ಸಂಭವ ಅದ ಅನ್ನುವಂತಹ ಮಾತು ಅದ. ದಿನಾಂಕ ಏಪ್ರಿಲ್ 14, 16, 17, 19, 21, 22, 24, 26 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಒಂದು ವಿಚಾರದ ಈ ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಏಪ್ರಿಲ್ 14, 16, 17, 19, 21, 22, 24 ಮತ್ತು 26. ಮುಂದಿನ ನಕ್ಷತ್ರ ಭರಣಿ ನಕ್ಷತ್ರ ಏಪ್ರಿಲ್ 27 ಮೇ 11 ತನಕ ಈ ಭರಣಿ ನಕ್ಷತ್ರದ ಅವಧಿ ಇರುತ್ತದೆ. ಈ ವರ್ಷ ಭರಣಿ ನಕ್ಷತ್ರ ಭರ್ಜರಿಯಾಗಿ ಮಳೆಯನ್ನು ಸುರಿಸುತ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈ ಅವಧಿ ಒಳಗ ಉತ್ತರ ಒಳನಾಡಿನೊಳಗ ಉಷ್ಣತೆ ಹೆಚ್ಚಾಗುತ್ತದೆ. 1 ಮತ್ತು 2 ಚರಣಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಸಂಭವವಾದ, 3 ಮತ್ತು 4 ಚರಣಗಳಲ್ಲಿ ಭರ್ಜರಿ ಮಳೆಯ ನಿರೀಕ್ಷೆ ಮಾಡಬಹುದು. ದಿನಾಂಕ ಏಪ್ರಿಲ್ 28, 29, ಮೇ 2, 3, 5, 6, 8, 9, 10 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಈ ದಿನಾಂಕಗಳನ್ನ ತಾವು ಇನ್ನೊಮ್ಮೆ ಗಮನಿಸಬೇಕು. ಏಪ್ರಿಲ್ 28, 29, ಮೇ 2, 3, 5, 6, 8, 9, 10 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಭರಣಿ ನಕ್ಷತ್ರ ಆದ ನಂತರ ಮುಂದೆ ಬರುವಂತಹ ನಕ್ಷತ್ರ ಕೃತಿಕ ನಕ್ಷತ್ರ. ಮೇ 11 ಮೇ 25 ತನಕ ಕೃತಿಕ ನಕ್ಷತ್ರದ ಅವಧಿ ಇರುತ್ತದೆ. ಈ ಸಲ ಕೃತಿಕ ಮಳೆ ಮಧ್ಯಮ ವೃಷ್ಟಿಯನ್ನು ಸುರಿಸುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಅವಧಿ ಒಳಗ ಮುಂಗಾರು ಚುರುಕಾಗಿರುತ್ತದೆ, ಪಶ್ಚಿಮ ಕರಾವಳಿ ಒಳಗ ಮೋಡ ಕವಿದಂತಹ ವಾತಾವರಣ ಹೆಚ್ಚಾಗಿದ್ದರೆ ದಕ್ಷಿಣ ಕರ್ನಾಟಕದೊಳಗೆ ಬಿಸಿಲಿನ ಝಳ ಹೆಚ್ಚಾಗಿರುತ್ತದೆ. 1 ಮತ್ತು 2 ಚರಣಗಳಲ್ಲಿ ಕೆಲವು ಕಡೆ ಗುಡುಗಿನಿಂದ ಕೂಡಿದಂತಹ ಸುರಿಮಳೆ ಬರಬಹುದು ಅನ್ನುವಂತಹ ಮಾತದ. ದಿನಾಂಕ ಮೇ 12, 13, 16, 17, 20, 21, 23 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳು ಇನ್ನೊಮ್ಮೆ ಮೇ 12, 13, 16, 17, 19, 20, 21 ಮತ್ತು 23. ಮುಂದಿನ ಮಳೆ ರೋಹಿಣಿ ನಕ್ಷತ್ರ. ರೋಹಿಣಿ ಮಳೆ ಈ ಸಲ ಭರ್ಜರಿ ಮಳೆಯನ್ನು ಸುರಿಸುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಅವಧಿಯೊಳಗ ನೈಋತ್ಯ ಮುಂಗಾರು ಭಾರತದ ಕರಾವಳಿಯನ್ನ ಸಕಾಲಕ ಪ್ರವೇಶ ಮಾಡಲಿದೆ ಅನ್ನುವಂತಹ ಒಂದು ಮುನ್ಸೂಚನೆ ಅದ. 1 ಮತ್ತು 2 ಪಾದಗಳಲ್ಲಿ ಹಲವು ಕಡೆ ಕುಂಭದ್ರೋಣ ಮಳೆ ಸಂಭವ ಅದ. 3 ಮತ್ತು 4 ಚರಣಗಳಲ್ಲಿ ದೇಶದ ಕೆಲವು ಭಾಗಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗುತ್ತದೆ. ಈ ಅವಧಿಯೊಳಗ ನೈಋತ್ಯ ಮುಂಗಾರು ಚುರುಕಾಗಿರುತ್ತದೆ. ದಿನಾಂಕ ಮೇ 26, 28, 30, ಜೂನ್ 1, 2, 3, 6, 7 ಈ ದಿನಗಳಂದು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಮೃಗಶಿರ ಮಳೆ ಜೂನ್ 8 ಹೂಡಿ ಜೂನ್ 22 ತನಕ ಇರುತ್ತದೆ. ಈ ಅವಧಿಯೊಳಗ ಮೃಗಶಿರ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನ ಸುರಿಸುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗ ನೈಋತ್ಯ ಮುಂಗಾರು ಚುರುಕಾಗಿರುತ್ತದೆ. ಪಶ್ಚಿಮ ಕರಾವಳಿಯೊಳಗ ಅನೇಕ ಕಡೆಗಳಲ್ಲಿ ಭರ್ಜರಿ ಮಳೆ ಕಂಡುಬರಬಹುದು. ಉತ್ತರ ಒಳನಾಡಿನೊಳಗ ಮೋಡ ಕವಿದಂತಹ ವಾತಾವರಣ ಹೆಚ್ಚಾಗಿರುತ್ತದೆ. 1 ಮತ್ತು 2 ಚರಣಗಳಲ್ಲಿ ಸಾಮಾನ್ಯ ಮಳೆ ಸಂಭವ ಅಂತ ಹೇಳಿ ಹೇಳ್ತಾ ಇದ್ದಾರೆ. 3 ಮತ್ತು 4 ಚರಣಗಳಲ್ಲಿ ಕುಂಭದ್ರೋಣ ಮಳೆ ಸಂಭವ ಅದ. ದಿನಾಂಕ ಜೂನ್ 9, 10, 12, 13, 14, 18, 19, 21 ಈ ದಿನಗಳಂದು ಉತ್ತಮ ಮಳೆ ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸೋಣ.

ತೇವಾಂಶ ಕಡಿಮೆ ಆಯಿತು ಅಂತಂದ್ರ ಬೆಳೆ ಬೆಳವಣಿಗೆ ಮೇಲೆ ಬಹಳಷ್ಟು ಪರಿಣಾಮಗಳಾಗ್ತಾವ. ಅದಕ್ಕೆ ಬಹುಶಃ ಈ ಸಲದ ವಿಚಾರ ನೋಡಿದ್ರೆ ಹಂಗಾಗ್ಲಿಕ್ಕಿಲ್ಲ ಅಂತ ಅನಿಸ್ತದ. ಸಕಾಲಕ್ಕ ಮಳೆ ಬಂದು ನಮಗ ಬೆಳೆ ಕೈಗೆ ಹತ್ತುವಂತಹ ಒಂದು ಕೆಲಸ ಆಗಬಹುದು ಅನ್ನುವಂತಹ ಒಂದು ವಿಚಾರದ. ಅದಕ್ಕೆ ಆತ್ಮೀಯರೇ, ಇಲ್ಲಿ ತನಕ ತಾವು ಈ ಸಲದ ಮಳೆಗಳು ಹೆಂಗಿರಬಹುದಾಗ್ಯದ ಅನ್ನೋದನ್ನ ತಾವು ನೋಡಿದ್ರಿ. ನಾವು ಕೂಡ ಆಶಾ ಮಾಡ್ತೀವಿ ಈ ಸಲ ಒಳ್ಳೆ ಮಳೆ ಆಗ್ಲಿ, ಮತ್ತ ಹಂಚಿಕೆ ಸರಿಯಾಗಿರಲಿ. ಈ ಮಳೆಯ ಸದುಪಯೋಗವನ್ನ ನಾವು ನೀವು ಎಲ್ಲರೂ ಮಾಡಿಕೊಳ್ಳೋಣ. ಮುಖ್ಯವಾಗಿ ಏನಪ್ಪಾ ಅಂತಂದ್ರ ಮಳೆ ನೀರು ನಮಗ ಯಾವಾಗ ಸಿಗುತ್ತದಲ್ಲ ಅದನ್ನ ಸಂಗ್ರಹ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ನಮ್ಮ ಎಲ್ಲಾ ಹೊಲ ಗದ್ದೆಗಳನ್ನ ನಾವು ಈಗ ರಿಪೇರಿ ಮಾಡಿಕೊಂಡು ಒಡ್ಡು ವಾರಿ ಏನು ಒಡೆದು ಹೋಗಿದ್ದು ಅಂತಂದ್ರ ಅವುಗಳನ್ನ ಚಲೋತ್ನಾಗೆ ಬಂದೋಬಸ್ತ್ ಮಾಡಿಕೊಂಡು ಇಟ್ಕೊಳ್ಳೋದ್ರ ಕಡೆ ಗಮನ ಹರಿಸೋಣ. ಯಾರು ಇನ್ನೂ ಮಾಗಿ ಉಳುಮೆ ಮಾಡಿಲ್ಲ ಅವರು ಆಳವಾದಂತಹ ಮಾಗಿ ಉಳುಮೆ ಮಾಡಬೇಕು. ಹಂಗ್ ಮಾಡೋದ್ರಿಂದ ಈಗೇನು ಅವಕಾಳಿ ಮಳೆಗಳ ಸಮಯ ಅದ, ಇಲ್ಲಿ ನಿಮಗ ಬಹಳ ಅನುಕೂಲ ಆಗ್ತದ. ಮಳೆ ಬಂದಾಗ ಮಳೆ ನೀರು ನೆಲದೊಳಗ ಇಂಗುವಂತಹ ಒಂದು ಕೆಲಸ ಆಗ್ತದ. ಮಣ್ಣು ಮತ್ತ ನೀರಿನ ಸಂರಕ್ಷಣೆ ಬಹಳ ಮುಖ್ಯವಾದಂತಹ ಒಂದು ಕೆಲಸ ನಮ್ಮ ರೈತರ ಪಾಲಿಗೆ. ಮೇಲ್ಮಣ್ಣು ಅದು ಕೆನೆಭರಿತವಾದಂತಹ ಒಂದು ಮೇಲ್ಮಣ್ಣು ಅಂತ ಹೇಳ್ಬಹುದು. ಅದರೊಳಗೆ ಎಲ್ಲಾ ಪೋಷಕಾಂಶಗಳು ಇರ್ತಾವ. ಅಂಥ ಪೋಷಕಗಳಿಂದ ಸಮೃದ್ಧವಾಗಿರುವಂತಹ ಮೇಲ್ಮಣ್ಣು, ಅದರ ಜೊತೆಗೆ ಸೂಕ್ಷ್ಮಾಣು ಜೀವಿಗಳ ಒಂದು ಪರಿಸರ ವ್ಯವಸ್ಥೆ ಅಲ್ಲಿರ್ತದ. ಆ ಸೂಕ್ಷ್ಮಾಣು ಜೀವಿಗಳ ಕೆಲಸದಿಂದ ಪೋಷಕಾಂಶಗಳು ಬೆಳೆಗಳಿಗೆ ಸರಿಯಾದ ಕಾಲಕ್ಕೆ ಸರಿಯಾದ ಪ್ರಮಾಣದೊಳಗೆ ಸಿಗುವಂತಹ ಒಂದು ಕೆಲಸ ಆಗ್ತಾ ಇರ್ತದ. ಅಂಥ ಒಂದು ಪರಿಸರ ವ್ಯವಸ್ಥೆಯನ್ನ, ಮಣ್ಣಿನೊಳಗಿರುವಂತಹ ಒಂದು ಪರಿಸರ ವ್ಯವಸ್ಥೆಯನ್ನ ನಾವು ಕಾಪಾಡಿಕೊಂಡು ಹೋಗುವುದಕ್ಕೆ ನಮ್ಮ ಕೈಲಾದಂತಹ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡಬೇಕು. ವಿಶೇಷವಾಗಿ ನಮ್ಮ ಬೆಳೆ ಉಳಿಕೆಗಳೇನಿರ್ತಾವ, ಅದು ತಪ್ಪಲಿರಬಹುದು, ರೌದಿರಬಹುದು, ತೊಗಟಿರಬಹುದು, ಏನೇ ಇರಬಹುದು, ಅಂಥ ಏನು ಪದಾರ್ಥಗಳಿರ್ತಾವ ಅವುಗಳನ್ನ ನಾವು ನೆಲದೊಳಗ ಬೆರೆಸುವಂತಹ ಒಂದು ಕೆಲಸವನ್ನ ಮಾಡಬೇಕು. ಇಂಥ ಏನು ಬೆಳೆ ಉಳಿಕೆಗಳಿರ್ತಾವಲ್ಲ, ಅವು ಜಲ್ದಿ ಮಣ್ಣಿನ ಜೊತೆಗೆ ಒಂದಾಗುವಂಗ ಮಾಡೋದಕ್ಕೆ ಬ್ಯಾಕ್ಟೀರಿಯಾಗಳ ಒಂದು ಕಲ್ಚರ್ ಸಿಗ್ತಾ ಇರ್ತದ. ಅದನ್ನ ರೈತ ಸಂಪರ್ಕ ಕೇಂದ್ರದೊಳಗೂ ತಾವು ಪಡಿಬಹುದು. ಆಮೇಲೆ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರಗಳೇನದಾವ ಅಲ್ಲೂ ಕೂಡ ಸಿಗ್ತದ. ಆಮೇಲೆ ಕೃಷಿ ಮಹಾವಿದ್ಯಾಲಯಗಳು ಎಲ್ಲೆಲ್ಲದಾವ ಅಲ್ಲಿ ತಾವು ಸಂಪರ್ಕ ಮಾಡಿ ಇಂಥ ಕಲ್ಚರ್ ತೆಗೆದುಕೊಂಡು ಬಂದು ತಮ್ಮ ಹೊಲದೊಳಗ ಬಳಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ತಮ್ಮ ಹೊಲದೊಳಗೆ ಗೊಬ್ಬರ ತಯಾರಾಗ್ತದ. ಯಾವುದೇ ಒಂದು ಹೆಚ್ಚಿನ ಪ್ರಯತ್ನ ಇರಲಾರದೆ ತಮಗ ಉತ್ತಮವಾದಂತಹ ಒಂದು ಪೋಷಕಾಂಶಗಳು ಮಣ್ಣಿನೊಳಗ ಬೆರೆತು ಮಣ್ಣು ಸಮೃದ್ಧ ಆಗ್ತದ. ಈ ಕೆಲಸವನ್ನ ತಾವು ಬಂದೋಬಸ್ತಾಗಿ ಮಾಡಿಕೊಳ್ಬೇಕಾಗ್ತದ. ಮತ್ತ ಕೃಷಿ ಹೊಂಡ ತಮಗ ಅನುಕೂಲ ಇತ್ತು ಅಂತಂದ್ರ ಮಾಡಿಕೊಳ್ಬಹುದು. ಈಗೇನು ಒಂದ್ ವೇಳೆ ತಮ್ಮಲ್ಲಿ ಬಾವಿಗಳಿದ್ದು ಅಂತಂದ್ರೆ ಅವುಗಳನ್ನು ಕೂಡ ಸ್ವಚ್ಛ ಮಾಡಿ ಇಟ್ಕೊಳ್ಬೇಕು. ಕಸ ಅದು ಇದು ಏನಾದ್ರು ತುಂಬಿತ್ತು ಅಂತಂದ್ರೆ ಅವುಗಳನ್ನು ಕೂಡ ತಕ್ಕೊಂಡು ಬಾವಿಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಕಡೆ ನಾವು ಗಮನ ಹರಿಸಬೇಕು. ಮತ್ತ ಎಲ್ಲಿ ತಮಗ ಬಾವಿ ತೆಗಿಬೇಕು ಅನಿಸ್ತು ಅಂತಂದ್ರು ಕೂಡ ತಾವು ಬಾವಿ ತಕೊಂಡ್ರು ಕೂಡ ಒಳ್ಳೇದು. ಯಾಕಂತಂದ್ರ ನಮಗ ಕೃಷಿಗೆ ಎಷ್ಟು ನೀರ್ ಅದಾವ ಅನ್ನೋದನ್ನ ನಾವು ಬಾವಿಯಲ್ಲಿ ನೋಡೋದ್ರ ಮೂಲಕ ನಮಗ ಗೊತ್ತಾಗ್ತದ. ಬೋರ್ವೆಲ್ ಇರ್ತಾವ, ಬೋರ್ವೆಲ್ದೊಳಗೆ ಎಷ್ಟು ನೀರ್ ಅದಾವ ಅನ್ನೋ ನಮಗ್ ಗೊತ್ತಾಗಂಗಿಲ್ಲ. ಬೋರ್ವೆಲ್ ತೆಗಿವಾಗ ನಮಗ ಅನಿಸ್ತಿರ್ತೈತಿ ಇದು 2 ಇಂಚ್ ನೀರ್ ಬೀಳಬಹುದು, 1 ಇಂಚ್ ನೀರ್ ಬೀಳಬಹುದು ಅಂತ ಹೇಳಿ. ಆದ್ರೆ ಕಾಲಾಂತರದೊಳಗೆ ಏನಾಗ್ತದ, ನಾವು ಮರುಪೂರಣ ಮಾಡದೇ ಇದ್ರೆ ಬೋರ್ವೆಲ್ಗಳು ಒಣಗಿ ಹೋಗುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ನೀವು ಬೋರ್ವೆಲ್ ಮರುಪೂರಣ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಈಗ ಮಾಡಿಕೊಳ್ಬೇಕು. ಏನು ಮಳೆ ಬರ್ತದಲ್ಲ ಅದನ್ನ ಸಂಪೂರ್ಣವಾಗಿ ಉಪಯೋಗ ಮಾಡೋದ್ರ ಕಡೆ ತಾವು ಗಮನ ಹರಿಸಬೇಕು. ಹಿಂಗ ನಮ್ಮಲ್ಲಿ ಏನೇನು ಅವಕಾಶಗಳಾದವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳೋದಕ್ಕೆ ಅದನ್ನ ನಾವು ಬಳಸಿಕೊಂಡು ತಯಾರಿ ಒಳಗೆ ಇರೋಣ. ಯಾವಾಗ ನಮಗೆ ಮಳೆ ಸಿಗ್ತದ, ಯಾವ ಸಮಯದೊಳಗೆ ಸಿಗ್ತದ, ಮತ್ತೆ ಎಲ್ಲಿ ಸಿಗ್ತದ, ಅಲ್ಲೇ ಅದನ್ನ ನಾವು ಹಿಡ್ಕೊಂಡು ಇಟ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳೋಣ. ಮಳೆಯನ್ನ ನಾವು ನಿರೀಕ್ಷೆ ಮಾಡೋಣ, ಆದ್ರೆ ಮಳೆ ಬಂದಾಗ ಅದನ್ನ ಸ್ವಾಗತ ಮಾಡಿ ನಮ್ಮಲ್ಲೇ ಇರುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳೋಣ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಯುಗಾದಿ ವಿಶೇಷ ಮೇಘ ಸಂದೇಶ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಎಂದಿನಂಗ ಮುಂದಿನ ಅಂದ್ರ ಬರುವ ಮಂಗಳವಾರ ಮತ್ತೊಂದು ಸಂಚಿಕೆಯ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮಸ್ಕಾರಗಳು ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ವಾವಸು ಹೊಸ ಸಂವತ್ಸರ ತಮ್ಮೆಲ್ಲರಿಗೆ ಸಮೃದ್ಧಿಯನ್ನ ತರಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದಾಗಿತ್ತು ಯುಗಾದಿಯ ವಿಶೇಷ ಮೇಘ ಸಂದೇಶ ಸಂಚಿಕೆ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ